तथा जैविक एफपीओ द्वारा जैविक कृषि व्यापार में भागीदारी हमारे किसानों को अपनी आय बढ़ाने का अवसर दे रहा है। पिछले 5 वर्षों में जैविक कृषि उत्पादों का निर्यात दोगुने से अधिक बढ़कर 7,000 करोड़ रुपए से अधिक का हो गया है और इसमें प्रतिवर्ष 20% से अधिक की वृद्धि हो रही है। उम्मीद है पारंपरिक क्षेत्र के किसान भी इस बढ़ते बाजार से लाभान्वित होंगे और जैविक कृषि आंदोलन को आगे बढ़ाएंगे। किसानों की मुस्कान समृद्ध हिंदुस्तान की है पहचान। ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತೊರವಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಅಂಕಪ್ಪ ಅವರೊಂದಿಗೆ ಸಂದರ್ಶನವಿದೆ. ಕೇಳುಗರೆ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಹೆಚ್ಡಿ ಕೋಟೆ ತಾಲೂಕು ತೊರವಳ್ಳಿಯಲ್ಲಿ ಕೃಷಿ ನಡೆಸ್ತಾ ಇರತಕ್ಕಂತಹ 40 ವರ್ಷದ ಅಂಕಪ್ಪ ಅವರು. ಅಂಕಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಂಕಪ್ಪ ಅವರೇ, ಹೇಳಿ, ಎಷ್ಟು ವರ್ಷದಿಂದ ನೀವು ಈ ಕೃಷಿ ಕೆಲಸವನ್ನು ಮಾಡ್ತಾ ಇದ್ದೀರಿ? ಸರ್, ನಾವು ಹೆಚ್ಚು ಕಡಿಮೆ ಒಂದು 20 ವರ್ಷದಿಂದ ಕೃಷಿ ಮಾಡ್ತಾ ಬರ್ತಿದ್ದೇವೆ. ಈಗ ಯಾಕಂದ್ರೆ ಎಜುಕೇಶನ್ ಮುಗಿದ್ಮೇಲೆ ಪೂರ್ತ ನಾವು 20 ವರ್ಷದಿಂದ ಕೃಷಿನೇ ಅವಲಂಬಿಸ್ಕೊಂಡು ಕೃಷಿನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಇವಾಗ ಏನ್ ಎಜುಕೇಶನ್ ಮಾಡಿದಿರಿ ಅಂಕಪ್ಪನರೇ ನೀವು? ಸರ್, ನಾವು MBA ಮಾಡಿದೀವಿ. ಇದೇ ವರ್ಷ MBA ಮುಗಿಸ್ಕೊಂಡು ಈಗ ಕೃಷಿ ಮಾಡ್ತಾ ಇದೀವಿ. ಯಾವ ವಿಷಯದಲ್ಲಿ ಮಾಡಿದ್ರಿ? ನಾವು ರಾಜ್ಯಶಾಸ್ತ್ರ ವಿಷಯದಲ್ಲಿ MBA ಮಾಡಿದೀವಿ. ಯಾಕೆ MBA ಮಾಡಿದ್ದೀನಿ, BEd ಮಾಡಿದ್ದೀನಿ, ಎಲ್ಲಾರು ಒಂದು ಒಳ್ಳೆ ಸರ್ಕಾರಿ ನೌಕರಿನ ಅಥವಾ ಖಾಸಗಿ ಆಗೋ ಒಂದು ನೌಕರಿ ಹಿಡಿಬೇಕು ಅಂತ ನಿಮಗೆ ಅನಿಸ್ಲಿಲ್ವಾ? ಅನಿಸ್ತು ಸರ್. ಆ ವಿಚಾರದಲ್ಲಿ ಸ್ವಲ್ಪ ಮನೆ ಕಡೆ ಸಮಸ್ಯೆ ಇತ್ತು. ಅವಾಗ ಮನೆ ಇದ್ಲಿ, ಮನೆ ನಿರ್ವಹಣೆ ಸ್ವಲ್ಪ ಕಷ್ಟ ಇತ್ತು. ಹಾಗಾಗಿ ನಾವು ಪ್ರೈವೇಟ್ ಅಲ್ಲಿ ಒಂದ್ 2-3 ಕಡೆ ವರ್ಕ್ ಮಾಡಿದ್ವಿ. ಅಲ್ಲಿ ನಮ್ಗೆ ಯಾಕೋ ಮನಸ್ಸಿಗೆ ತೃಪ್ತಿ ಕಾಣ್ ಸಿಗ್ಲಿಲ್ಲ ಅಲ್ಲಿ. ಅವಾಗ ಏನ್ ಮಾಡ್ತೀವಿ, ಕೃಷಿನೇ ಮಾಡಿ ನಾವು ಕೃಷಿಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ಬಿಟ್ಟು ಕೃಷಿ ಫೀಲ್ಡ್ಗೆ ಬಂದ್ಬಿಟ್ವಿ. ಯಾಕೆ ಕೃಷಿ ನಿಮ್ಮ ತಂದೆ ತಾಯಿಗಳು ಮುಂಚೆ ಕೃಷಿನೇ ಮೂಲ ಆಧಾರವಾಗಿತ್ತ ನಿಮ್ಮ ಕುಟುಂಬಕ್ಕೆ? ಹೌದು, ಅವ್ರು ಮೂಲತಃ ನಮ್ಮ ತಂದೆ ಮತ್ತೆ ನಮ್ಮ ತಾತ ಎಲ್ಲ ಕೃಷಿನೇ ಮಾಡ್ಕೊಂಡಿದ್ದು. ಆದ್ರಿಂದ ಅವರು ಈಗ ಸ್ವಲ್ಪ ವಯಸ್ಸಾಯ್ತು, ಅಂದ್ರೆ ಮನೆ ಕಡೆ ನಿರ್ವಹಣೆ ಸ್ವಲ್ಪ ಕಡಿಮೆ ಆಯ್ತು. ಆದ್ರಿಂದ ಅದನ್ನೇ ನಾವು ಮಾಡ್ಬೇಕಾದ ಸಂದರ್ಭ ಬಂತು. ಎಷ್ಟೆಕರೆ ಜಮೀನಿದೆ ಅಂಕಪ್ಪ ಅವರು ನಿಮ್ಗೆ? ನಮ್ಗೆ 3.5 ಎಕರೆ ಜಮೀನ್ ಐತೆ. ಸಾಕು, ಇಷ್ಟು ಜಮೀನಿನಲ್ಲಿ ನಾನು ಕೃಷಿ ಮಾಡಿ ನಾನು ಗೆಲ್ಲಬಹುದು, ಜೀವನ ಸಾಗಬಹುದು ಅಂತ ನಿಮ್ಗೆ ಅನ್ಸಿತ್ತ ಕೃಷಿ ಮಾಡೋದಕ್ಕೆ ಮುಂಚೆನೆ? ಹೌದು, ಶ್ರಮ ಪಡೆದ್ರೆ ಅಷ್ಟ್ರಲ್ಲಿ ಆರಾಮ ಮಾಡಬಹುದು ಅಂತಂದ್ರೆ ಏನಿಲ್ಲ. ಒಬ್ರು ಜೀವನ ಮಾಡಕ್ಕೆ 3.5 ಎಕರೆ ಅತಿ ಹೆಚ್ಚಾಗಿ ಬೇಕಾಗಿಲ್ಲ, ಆರಾಮಾಗಿ ಮಾಡಬಹುದು. ಆದ್ರೆ 3.5 ಎಕರೆಯಲ್ಲಿ ಏನೇನು ಬೆಳೆಗಳನ್ನ ಬೆಳೀತಾ ಇದೀರಿ ಅಂಕಪ್ಪ ಅವರು? ಸರ್, ಇವಾಗ ನಾವು 3.5 ಎಕರೆಯಲ್ಲಿ ಅಂದ್ರೆ 2-2.5 ಎಕರೆ ಅಷ್ಟು ಬಾಳೆ ಹಾಕಿದೀವಿ ಈಗ. ಮತ್ತೆ ಇನ್ನೊಂದು ಎಕರೆ 1.5 ಎಕರೆ ಅಷ್ಟು ವೆಜಿಟೇಬಲ್ಸ್ ತರಕಾರಿಗಳನ್ನ ಬೆಳೀತಾ ಇದೀವಿ. ಅದ್ರಲ್ಲಿ ಅಂತಂದ್ರೆ ಇವಾಗ ಟೊಮೆಟೊ, ಮೆಣಸಿ, ಮಂಗಳೂರು ಸೌತೆ, ಹಾಗೇನೆ ತಿನ್ನ ಸೌತೆ, ಕುಂಬಳ, ಇಷ್ಟನ್ನು ಹಾಕಿದೀವಿ ಇವಾಗ. ಅಂದ್ರೆ ಈಗ ನಿರಂತರವಾಗಿ ನೀವು ಈ ಬೆಳೆಗಳನ್ನ, ಇದೇ ಬೆಳೆಗಳನ್ನ ಹಾಕ್ತಾ ಇರ್ತೀರಾ, ಹೇಗೆ? ಇಲ್ಲ ಸರ್, ನಾವು ಬದಲು ಮಾಡ್ತಾ ಇರ್ತೀವಿ. ಒಂದನ್ನೇ ಯಾವಾಗ್ಲೂ ಒಂದನ್ನೇ ಹಾಕಲ್ಲ. ಆದ್ರೆ ಒಂದು ಮೇನ್ ಬೆಳೆಯಾಗಿ ಒಂದು ಬಂದು ಮಾಡ್ತೀವಿ. ಮುಖ್ಯ ಬೆಳೆಯಾಗಿ? ಮುಖ್ಯ ಬೆಳೆಯಾಗಿ ನಾವು ಬಾಳೆನ ಮುಖ್ಯ ಬೆಳೆಯಾಗಿ ಹಾಕೊಡಿದೀವಿ ಪ್ರತಿ ವರ್ಷ. ಇನ್ನು ಬಾಕಿ ತರಕಾರಿಗಳಾಗ್ಬೋದು ಅಥವಾ ನಮ್ಮ ಈ ಹತ್ತಿ ಆಗ್ಬೋದು ಅಥವಾ ರಾಗಿ ಆಗ್ಬೋದು, ಜೀವನಕ್ಕೆ ಏನ್ ಬೇಕು ನಮಗೆ ಆತರ ಬದಲಾವಣೆ ಮಾಡ್ತಾ ಇದೆ. ಈಗ ಹಣಕಾಸು ಆದಾಯಕ್ಕೂ ಕೂಡ ಅದಾಗ್ಬೇಕು, ಜೀವನ ನಡೆಸೋದಕ್ಕೂ ಕೂಡ, ಆಹಾರಕ್ಕೂ ಕೂಡ ನಮಗೆ ಬೇಕಾದಂತ ಬೆಳ್ಕೊಳ್ತಿರ್ತೀರ. ಈಗ ಬಾಳೆ ಕೃಷಿಯನ್ನ ಮಾಡ್ತಾ ಇದೀನಿ ಅಂತ ಹೇಳಿದ್ರಲ್ಲ, ಮುಖ್ಯ ಬೆಳೆಯಾಗಿ, ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಮತ್ತೆ ಯಾಕೆ ನಾನು ಬಾಳೆ ಕೃಷಿ ಮಾಡ್ಬೇಕು ಅಂತ ನಿಮ್ಗೆ ಅನಿಸ್ತು? ಬಾಳೆ ಕೃಷಿ ಯಾಕೆ ಮಾಡ್ಬೇಕು ಅಂತಂದ್ರೆ ಅದು ಮರ ಬೆಳೆ ಮೇನ್ ಆಗಿ. ಅದರಲ್ಲಿ ನೀರು ನಿರ್ವಹಣೆ ಕಡಿಮೆ ಅತಿಯಾಗಿ, ಹೆಚ್ಚಿಗೆ ನೀರಿನ ಅವಶ್ಯಕತೆ ಏನು ಬೇಕಾಗಿಲ್ಲ ಮರ ಬೆಳೆ ಆಗಿರೋದ್ರಿಂದ. ಅದರಲ್ಲಿ ನಾವು ಆದಾಯ ಕಾಣಬಹುದು ಅನ್ಸ್ತ ನಮ್ಗೆ ಅನಿಸ್ತು. ಆದ್ರಿಂದ ಈಗ ಒಂದು 5-6 ವರ್ಷದಿಂದ ಇದನ್ನ ಮುಖ್ಯ ಬೆಳೆಗೆ ಮಾಡ್ಕೊಂಡು ಬರ್ತಾ ಇದೀವಿ. ಅದಕ್ಕೆ ಮುಂಚೆ ಯಾವ ಬೆಳೆ ಮಾಡ್ತಾ ಇದ್ರಿ? ಅದಕ್ಕೆ ಮುಂಚೆ ಮಾಮೂಲಿ ಕಾಟನ್ ಜಾಸ್ತಿ ಬರ್ತಿದ್ವಿ. ಹತ್ತಿ ಒಳ್ಳೆ ಲಾಭ ಕಂಡ್ರ? ಹತ್ತಿನ ಪರವಾಗಿಲ್ಲ, ಆದ್ರೂ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದರಲ್ಲಿ. ನಿಮ್ಗೆ ತೃಪ್ತಿ ತಂದು ಕೊಡ್ಲಿಲ್ಲ? ಹೌದು, ಅದಕ್ಕೆ 6 ತಿಂಗಳ ಬೆಳೆ, ಅದು ಬೇಗ ಫಸಲು ಬೇಗ ಮುಗ್ದೋಗುತ್ತೆ. ಬೇರೆ ಮಾಡ್ಲಿಕ್ಕಾದ್ರೆ ಈ ಮಳೆ ಆಶ್ರಯ ಆದ್ರೆ ಅದನ್ನ ಹೆಚ್ಚಿಗೆ ಬೆಳೆಯಕ್ಕಾಗಲ್ಲ. ಈ ಟೈಮ್ ಒಂದು ಟೈಮ್ ಮಾತ್ರ ಬೆಳ್ಕೋಬಹುದು ವರ್ಷದಲ್ಲಿ, ಇನ್ ಬೇರೆ ಅನ್ ಸೀಸನ್ ಅಲ್ಲಿ ಬೆಳೆಯಕ್ಕಾಗಲ್ಲ. ಇದಾದ್ರೂ ಲೈಫ್ ವರ್ಷ ಪೂರ್ತಿ ಬೆಳೆ ಇರ್ತದಲ್ಲ, ಇದು ಯಾವಾಗ್ಲಾರು ಮಾರ್ಕೆಟ್ ಸಿಗುತ್ತೆ ಇದಕ್ಕೆ. ಆದ್ರೆ ಹಂಗಿಲ್ಲ, ಅದು ಸೀಸನ್ ಮಾತ್ರ ಕಾಟನ್ ಬೆಳಿಬಹುದು. ಅಂದ್ರೆ ನಿಮ್ಗೆ ಹತ್ತಿಯ ಬೆಳೆದ್ರೆ ನಿಮ್ಗೆ ಶೇಖರ್ಸ್ ಇಟ್ಕೊಂಡು ನಿಮ್ಗೆ ಯಾವಾಗ ಒಳ್ಳೆ ರೇಟ್ ಸಿಗುತ್ತೆ ಅವಾಗ ಬಿಡ್ಬೋದು. ಆದ್ರೆ ಬಾಳೆ ಹಾಗಲ್ವಲ್ಲ, ಮಾಗೋದಕ್ ಮುಂಚೆ ನೀವು ಮಾರ್ಕೆಟ್ ಬಿಟ್ಬಿಡ್ಬೇಕು. ಅಂದ್ರೆ ಇದು ವರ್ಷ ಪೂರ್ತಿ ಮಾರ್ಕೆಟ್ ಐತೆ, ಕಾಟನ್ಗೆ ವರ್ಷ ಪೂರ್ತಿ ಮಾರ್ಕೆಟ್ ಇಲ್ವಲ್ಲ. ಇದ್ರಲ್ಲಿ ಒಂದ್ಸರಿ ಏನಾದ್ರು ಕಡಿಮೆ ಇತ್ತು ಮಾರುಕಟ್ಟೆ ಬೆಲೆ ಸಿಕ್ತು ಅಂದ್ರೆ ಇನ್ನೊಂದ್ಸರಿ ಒಳ್ಳೆ ಬೆಲೆ ಸಿಗುತ್ತೆ. ಹೌದು, ಕಾಟನ್ ಆದ್ರೆ ಆ ಟೈಪ್ ಇಲ್ಲ, ಅದು ಒಂದೇ ಸರಿ ಬೆಳೆ, ಅದು ಎಲ್ಲರೂ ಆ ಟೈಮ್ಗೆ ನಾವು ಹಾಕ್ಬೇಕು. ಆದ್ರಿಂದ ಅದು ಯಾವಾಗಾದ್ರೂ ಒಂದ್ಸರಿ ಮಾರ್ಕೆಟ್ ಬೆಳೆ ಚಾನ್ಸಸ್ ಉಂಟು. ಅದು ಯಾಕಂದ್ರೆ ಇಡೀ ಊರ್ಲಿ ಎಲ್ಲಾ ಒಂದೇ ಬೆಳೆನೇ ಬೆಳೆಯೋದ್ರಿಂದ ಕೆಲವು ಮಾರ್ಕೆಟ್ ಡೌನ್ ಆಗುತ್ತೆ ಅದು. ಆದ್ರಿಂದ ಇದಾದ್ರೆ ಅಂತಂತ ಬರುತ್ತೆ, ಇದು ಒಂದೇ ಸರಿ ಬರಲ್ಲ, ಇದು ಅಂತಂತ ಹೋಗಿ ಬರುತ್ತೆ. ನಾವು ಯಾವ ತರ ನಿರ್ವಹಣೆ ಮಾಡ್ಕೊಳ್ತೀವಿ ಆ ತರ ಇದನ್ನ ಡೆವಲಪ್ ಮಾಡ್ಕೊಬರ್ಬೋದು. ಈಗ ನಿರ್ವಹಣೆ ಅಂತ ಹೇಳಿದ್ರೆ ಇದಕ್ಕೆ ನಿರ್ವಹಣೆ ಅಂದ್ರೆ ಏನೇನ್ ನಿರ್ವಹಣಾ ಕ್ರಮಗಳನ್ನ ನೀವು ತೆಗೆದುಕೊಡ್ತೀರಿ? ನಾಟಿ ಮಾಡೋದ್ರಿಂದ ಹಿಡಿದು ಬೆಳೆ ಬರೋ ತನಕ ಈ ಬಾಳೆ ನಿರ್ವಹಣೆ ಅಂತ ಬಂದಾಗ ನಾವು ಫಸ್ಟ್ ಭೂಮಿನ ಅದ ಮಾಡ್ಬೇಕು. ಮೇನ್ ಆಗಿ ಉಳುಮೆ ಮಾಡಬೇಕು, ಟ್ರಾಕ್ಟರ್ ಆಗಿರ್ಬೋದು ಅಥವಾ ಎತ್ತುಗಳಿಂದ ಅಲ್ಲಿ ನೀಟಾಗಿ ಉಳುಮೆ ಮಾಡ್ಬೇಕು ಫಸ್ಟ್. ಬಾಳೆಯನ್ನ ನೀವು ಸಸಿಯನ್ನ ನೆಡೋದಕ್ಕೆ ಮುಂಚೆ ಭೂಮಿಯನ್ನ ಹದ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ, ಆ ಹದದ ನಿರ್ವಹಣೆನ ಮೊದಲು ನಮಗೆ ತಿಳಿಸ್ಕೊಡಿ. ಭೂಮಿನ ಫಸ್ಟ್ ನಾವು ಮಾಮೂಲಿ ಭೂಮಿ ಇರ್ತಲ್ಲ ಫಸ್ಟ್ ನೀಟಾಗಿ ಟ್ರಾಕ್ಟರ್ ಉಳುಮೆ ಮಾಡಿಸ್ಬೇಕು. ನೀಟಾಗಿ ಉಳುಮೆ ಆದ ತಕ್ಷಣ ಅದಕ್ಕೆ ಸಾಕಷ್ಟು ನಾವು ಕೊಡೆ ಗೊಬ್ಬರನ ಸಪ್ಲೈ ಮಾಡ್ಕೊಡ್ಬೇಕು. ಅದಕ್ಕೆ ನಾಟಿ ಮಾಡೋದಕ್ಕೆ ಮುಂಚೆನೆ ಸಪ್ಲೈ ಬಿಡಿ ಅದನ್ನೆಲ್ಲ ಭೂಮಿಗೆಲ್ಲ ಹರಡಿಸಿ ಮತ್ತೆ ಅದನ್ನ ಉಳುಮೆ ಮಾಡಬೇಕು. ಉಳುಮೆ ಮತ್ತೆ ಒಂದ್ಸಲ ಉಳುಮೆ ಮಾಡಿ ಅದಾದ ನಂತರ ರೋಟರ್ ಹಾಕಿ ಫೀಲ್ಡ್ ಅನ್ನ ಮಟ್ಟ ಮಾಡ್ಕೋಬೇಕು ಒಂದ್ ರೌಂಡ್. ಫೀಲ್ಡ್ ಮಟ್ಟ ಮಾಡಿದಾದ್ಮೇಲೆ ಈ ಮೊದಲು ನಂಗೇನು ಗುಂಡೇನು ಉಳಿಸ ಅವಶ್ಯಕತೆ ಇಲ್ಲ. ಈಗ ಸಿಂಗಲ್ ಲೆಗ್ಲು ಟ್ರಾಕ್ಟರ್ ಬಂದೈತೆ, ಆ ಟ್ರಾಕ್ಟರ್ಲಿ ನಾವು ಸಾಲ ಹಾಕ್ಸ್ಕೊಳ್ಳೋದು. ಸಾಲ ಆಗದ ಸಾಲ ಹಾಕ್ಸ್ಬಿಟ್ಟು ಒಂದು ವಾರ ಬಿಟ್ಟು ತಂದ್ರೆ ಅದು ಫುಲ್ ಡ್ರೈ ಆಗುತ್ತೆ ಬಾಳು. ಡ್ರೈ ಆದ ತಕ್ಷಣ ನಾವು ಕಂತನ್ನ ರೆಡಿ ಮಾಡ್ಕೊಂಡು ನಾಟಿ ಬಿತ್ತನ ಕಂದನ್ನ ರೆಡಿ ಮಾಡ್ಕೊಂಡು ಒಂದು ವಾರದಲ್ಲಿ ನಾವು ನಾಟಿ ಮಾಡ್ಬೋದು. ನಾಟಿ ಕಂದಗಳಿಗೆ ಸ್ವಲ್ಪ ಅದು ನಾವು ರೋಗ ಯಾವ್ದಿದೆ ಇಲ್ಲ ಅಂತ ಆಯ್ಕೆ ಮಾಡ್ಕೊಂಡು ನೀಟಾಗಿ ಕಂದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಔಷಧಿನ, ಯಾಕಂದ್ರೆ ಅದು ಹುಳ ಮೇಯೋ ಚಾನ್ಸ್ ಉಂಟು. ಕಂದಗಳೆಲ್ಲ ಒಳಗಡೆ ಹುಳ ಇರ್ತದೆ, ಅದನ್ನ ಸಾಯಿಸ್ಕೊ ಫಸ್ಟ್ ಅದನ್ನ ಸಾಯಿಸ್ಕೊಡ್ಬೇಕು ಅದ್ ರೋಗ ಹರಡಬಾರ್ದಂಗೆ. ಏನ್ ಕ್ರಮ ತೆಗೆದುಕೊಳ್ತೀರಿ ರೋಗ ಹರಡಬಾರ್ದು ಅಂದ್ರೆ? ಅದಕ್ಕೆ ಮಾಮೂಲಿ ಈಗ ನಾವು ನೀರ್ಗೆ ಒಂದು 200 ಲೀಟರ್ ನೀರು ತಗೊಂಡು ಒಂದು 1000 ಕಂದೈತೆ ಅಂದ್ರೆ ಒಂದು 200-300 ಲೀಟರ್ ನೀರು ತಗೊಂಡು ಅದಕ್ಕೆ ಫರ್ಟಿಲೈಸರ್ ಔಷಧಿ ಸಿಗುತ್ತೆ. ಅದಕ್ಕಾಗಿ ಬೇವಿನೆಣ್ಣೆ ಆಗಿರ್ಬೋದು ಅಥವಾ ಎಂಡೋಸಲ್ಫನ್ ಆಗ್ಬೋದು ಅಥವಾ ಸಫಾ ಪೌಡರ್ ಆಗ್ಬೋದು, ಇದನ್ನ ಮಿಕ್ಸ್ ಮಾಡಿ ಬಾವಾಸ್ಟಿನ್ ಪೌಡರ್ ಯಾವ್ದಾರು ಇಷ್ಟನ್ನ ನಾವು ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಕಂಜನ್ನ ಒಂದು 1/2 ಗಂಟೆ ನೆನೆಸಿ ಮೇಲ್ಗಡೆ ಸುರುಳಿ ಹಾಕಿ ಮಾರನೇ ದಿನಕ್ಕೆ ನಾಟಿ ಮಾಡಬಹುದು. ಹಾಗಾದ್ರೆ ಅದಕ್ಕೆ ರೋಗ ಹರಡೋದು ಕಡಿಮೆ. ಕಂದನ್ನ ಮುಂಚೆಲೆ ಅದನ್ನ ರೋಗದಿಂದ ಮುಕ್ತ ಮಾಡಿಕೊಂಡು ನಾಟಿ ಮಾಡಬೇಕು. ನಾಟಿಯನ್ನ ಮಾಡ್ಬೇಕಾದ್ರೆ ಅದಕ್ಕೆ ನೀರನ್ನ ನಿರ್ವಹಣೆ ಹೇಗೆ ಮಾಡ್ತೀರಿ? ಅದನ್ನ ಹೇಗೆ ನೀರು ಎಷ್ಟು ದಿನಕ್ಕೊಂದ್ಸರಿ ನೀರು ಕೊಡಬೇಕು? ನೀರನ್ನ ಅಂತಂದ್ರೆ ಮಳೆ ಸೀಸನ್ ಅಲ್ಲಿ ಹಾಕಿದ್ರೆ ನೀರಿನ ಅವಶ್ಯಕತೆ ಇರಲ್ಲ, ಮಳೆನೇ ಬೀಳ್ತಾ ಇರುತ್ತೆ. ಏನಾದ್ರು ಬೇರೆ ಸಮ್ಮರ್ ಸೀಸನ್ ಹಾಕಿದ್ರೆ ಒಣ ಸೀಸನ್ ಅಲ್ಲಿ ಹಾಕಿದ್ರೆ ವಾರಕ್ಕೊಂದು ನೀರು ಕೊಟ್ಟರೆ ಸಾಕು. ಅದು ಹುಟ್ಟ ತನಕ ಒಂದು 3 ನೀರು ಕೊಟ್ಟರೆ ಹೆಚ್ಚು ಕಡಿಮೆ ಒಂದು ತಿಂಗಳು ಬೇಕು ಅದು ಹುಟ್ಟಿ ಬರಬೇಕು. 20 ದಿನ ಒಂದು ತಿಂಗಳು ಬೇಕು. ಅಲ್ಲಿ ತನಕ ಒಂದು 3 ನೀರು ಕೊಟ್ಟರೆ ಸಾಕು. 3 ನೀರು ಕೊಟ್ಟರೆ ಗಿಡ ಆಟೋಮೆಟಿಕ್ ಬರುತ್ತೆ, ಆಗುತ್ತೆ, ಭೂಮಿನ ಮೇಲ್ಗಡೆ ಬರುತ್ತೆ. ಅದು 6 ತಿಂಗಳಿಗೆ ನಿಮಗೆ ಅದು ಫಸಲು ಕೂಡ ಶುರು ಮಾಡುತ್ತೆ. ಅದು ಫಸಲು ಬರಲ್ಲ, ಅದ್ರದ್ದು ಗೊನೆ ಈಚೆ ಹೊರಗಡೆ ಕಳೆ ಬರನೇ ಬರುತ್ತೆ. ಮಿನಿಮಮ್ ಅದು ಏನಾದ್ರು 10 ತಿಂಗಳು ಮೇಲ್ಬೇಕು ಬೆಳೆ ಕಾಣಬೇಕಾದ್ರೆ. ಮೊದಲನೇ ಬೆಳೆ ಈಗ ನೀರಿನ ನಿರ್ವಹಣೆ ಅಂತ ಹೇಳಿದ್ರೆ ನಿಮ್ಮ ಜಮೀನಿನಲ್ಲಿ ನೀರಿಗಾಗಿ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ? ನಾವು ನೀರಿಗಾಗಿ ಮಾಮೂಲಿ ಕೊಳವೆ ಬಾವಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಎಷ್ಟು ಕೊಳವೆ ಬಾವಿ ಇದೆ? 2 ಇದೆ ನಮ್ಮ ಹತ್ರ. ಸಾಕಾಗುತ್ತೆ? ಸಾಕಾಗುತ್ತೆ. 1.5 ಎಕರೆ ಜಮೀನಿಗೆ 2 ಕೊಳವೆ ಬಾವಿ ಬೇದೆ ಸಾಜಿ ನೀರು ಬರ್ತಾ ಇದೆ. ನೀರು ಬರ್ತಾ ಇದೆ. ಮತ್ತೆ ಹನಿ ನೀರಾವರಿ ಏನಾದ್ರು ಅಳವಡಿಸ್ಕೊಂಡಿದ್ದೀರಾ? ಹೌದು, ನೀರು ನೀರಾವರಿ ಮಾಡಿದೀವಿ. ರೋಗ ಮುಕ್ತವಾದಂತಹ ಕಂದಗಳನ್ನ ನೆಡಬೇಕು ಅಂತ ಹೇಳಿದ್ರೆ ಈಗ ಬೆಳೆಯನ್ನ ನೆಟ್ಟ ಮೇಲೆ ಅದು ಬೆಳವಣಿಗೆ ಹಂತದಲ್ಲಿ ಹಲವಾರು ರೋಗಗಳು ಬರ್ತವೆ, ಆ ರೋಗದಿಂದ ಹೇಗ್ ತಡೆಗಟ್ಟತೀರಿ ಮತ್ತೆ ಅದನ್ನ ಹೇಗ್ ನಿರ್ವಹಣೆ ಮಾಡ್ತೀರಿ? ಹೌದು ಹೌದು ಸರ್. ಈಗ ಒಂದು ಬೆಳೆ ಹಾಕದ್ಮೇಲೆ ಈಗ ನಾವೇ ಮನುಷ್ಯರಾಗ್ಬಿಟ್ಟದ್ಮೇಲೆ ನಮ್ಗೆ ರೋಗಗಳು ಬರತ್ತೆ ಸಹಜ. ಅದೇ ತರ ಬೆಳೆ ನೋವು ಬೆಳೆಗೂ ರೋಗ ಬಂದೇ ಬರ್ತದೆ. ಈಗ ಒಂದು ತಿಂಗಳು 1.5 ತಿಂಗಳು ಆಯ್ತಿದ್ದಂಗೆ ಈ ಮಾಮೂಲಿ ಎಲೆಗಳೆಲ್ಲ ಒಣಕ್ ಸ್ಟಾರ್ಟ್ ಆಗುತ್ತೆ. ಅದು ಸರಿ ನೀರು ಅತಿ ಹೆಚ್ಚಾಗಿ ಕೊಟ್ಟಾಗ್ಲೂ ಆ ತರ ತರಗ ಬರುತ್ತೆ, ಇಲ್ಲ ನೀರು ಅತಿ ಕಡಿಮೆ ಕೊಟ್ಟಾಗ್ಲೂ ತರಗ ಬರುತ್ತೆ. ಅದನ್ನ ನಾವು ನೀರಿನಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು. ಜೊತೆಗೆ ಈ ಬಾವಸ್ಟಿನ ಆಯ್ತಲ್ಲ, ಬಾವಸ್ಟಿನ ಮತ್ತೆ ಎಂಡೋ ಸ್ವಲ್ಪ ಕಲಸಿ ಬುಡ ಕುಯ್ಯೋದ್ರಿಂದ ಅವೇಡಾಗುತ್ತೆ. ಕೀಟಬಾಧೆಗಳು ಜಾಸ್ತಿ ಇರ್ತಾವಲ್ಲ, ಕೀಟಬಾಧೆ ಡ್ರಿಪ್ಸ್ ಎಲ್ಲ ಡ್ರಿಪ್ಸ್ ಇರುತ್ತೆ. ಅದಕ್ಕೆ ಆ ಡ್ರಿಪ್ಸ್ಗೆ ನಾವು ಸ್ಪ್ರೇ ಮಾಡ್ತೀವಿ ವ್ಯವಸ್ಥೆನ. ಪ್ರತಿ ಗಿಡಕ್ಕೂ ತಿಂಗಳಿಗೊಂದ್ಸಾರಿ ಸ್ಪ್ರೇ ಮಾಡ್ತಾ ಬರ್ತೀವಿ, ಅದರಿಂದ ಅವೇಡಾಗುತ್ತೆ ಅಂತ ತೊಂದ್ರೆ ಏನಿಲ್ಲ. ಪ್ರತಿ ತಿಂಗಳು ಔಷಧಿ ಕೊಡಬೇಕಾದಕ್ಕೆ ಪ್ರತಿ ತಿಂಗಳು ನಾವು ನೋಡ್ಕೊಂಡು ಅದರ ಬೆಳವಣಿಗೆ ಅದರ ಇಂಪ್ರೂವ್ಮೆಂಟ್ ನೋಡ್ಕೊಂಡು ನಾವು ಅದರ ಆರೋಗ್ಯ ನೋಡ್ಕೊಂಡು ನಾವು ಅದಕ್ಕೆ ಕೊಡ್ತಾ ಬರ್ತೀವಿ. ಇನ್ನು ಒಂದ್ ವೇಳೆ ಅದಕ್ಕೆ ರೋಗನೇ ತಗಲಿಲ್ಲ ಅನ್ನೋದು ಕಂಡು ಬಂದ್ರೆ ಔಷಧಿ ಕೊಡೋದೇನ್ ಬೇಕಾಗಲ್ಲ? ಔಷಧಿ ಕೊಡೋದೇನ ಅವಶ್ಯಕತೆ ಇಲ್ಲ, ಸುಮ್ಮನೆ ಔಷಧಿ ಕೊಡೋದೇನ ಅವಶ್ಯಕತೆ ಇಲ್ಲ. ನಾವು ನೋಡ್ಕೊಂಡು ಗಿಡದ ಎಲ್ದ ಅದರ ಆರೋಗ್ಯನ ನೋಡ್ಕೊಂಡು ನಾವು ಔಷಧಿ ಕೊಟ್ಟರೆ ಸಾಕು. ಅಂದ್ರೆ ಎಷ್ಟು ಗಂಟೆಗಳ ಕಾಲ ನೀವು ಅದರ ನಿರ್ವಹಣೆಗೆ ಪ್ರತಿದಿನ ನಿಲ್ತೀರಿ? ಪ್ರತಿದಿನ ಅಂತಂದ್ರೆ ನಾವು 4-5 ಗಂಟೆ ನಾವು ಜಮೀನಲ್ಲಿ ಇರೋದ್ರಿಂದ ಡೈರಿ ನೋಡ್ತಾ ಇರ್ತೀವಲ್ಲ, ಅನುಭವದಲ್ಲಿ ಗೊತ್ತಾಗ್ಬಿಡ್ತದೆ. ಅದು ಗೊತ್ತಾಗುತ್ತೆ ಗೊತ್ತಾಗ್ಬಿಡ್ತದೆ. ಎಷ್ಟು ಜನ ನೀವು ಮನೆಯಲ್ಲಿ ಈ ಕೃಷಿ ಕೆಲಸದಲ್ಲಿ ನಿರತರಾಗಿದ್ದೀರಿ ಅಂಕಪ್ಪರ? ನಾವು 3 ಜನ ಇದೀವಿ. ನಾವು ಕೃಷಿನಲ್ಲಿ ನಾವು ಒಟ್ಟು ನಮ್ಮ ಮನೆಯಲ್ಲಿ 6 ಜನ ಇದೀವಿ. ಅದ್ರಲ್ಲಿ ನಾವು 4 ಜನ ಕೃಷಿಯಲ್ಲಿ ನಿರತರಾಗಿದ್ದೀವಿ, ಇನ್ನಿಬ್ರು ಹೊರಗಡೆ ಕೆಲಸ ಮಾಡ್ತಾರೆ. ತಮ್ಮ ಅವರು ಆಟೋ ಚಾಲನೆ ಮಾಡ್ತಾರೆ, ಜೊತೆಗೆ ಬಿಡುವಿದ್ದ ಟೈಮಲ್ಲಿ ಜಮೀನು ಕೆಲಸನೂ ಮಾಡ್ತಾರೆ ಅವರು. ಈಗ ನೀವು ಭೂಮಿಯನ್ನು ಹದ ಮಾಡ್ಕೋಬೇಕಾದ್ರೆ ಗೊಬ್ಬರ ಎಲ್ಲ ಹಾಕ್ಬೇಕು ಅಂತ ಹೇಳಿದ್ರೆ, ಒಂದ್ಸರಿ ಹದ ಮಾಡ್ಕೊಂಡ್ಮೇಲೆ ಈಗ ಗಿಡಗಳನ್ನ ಕಂದನ್ನ ನೆಟ್ಟ ಮೇಲೆ ಅದು ಒಂದು ಬೆಳವಣಿಗೆ ಹಂತದಲ್ಲಿ ಯಾವ ರೀತಿ ಅದಕ್ಕೆ ನೀವು ಪೋಷಕಾಂಶಗಳನ್ನ ಒದಗಿಸ್ತಾ ಹೋಗ್ತೀರಿ, ಗೊಬ್ಬರಗಳನ್ನ ಕೊಡ್ತಾ ಹೋಗ್ತೀರಿ ಅಂತ ಸ್ವಲ್ಪ ತಿಳಿಸಿ. ಕೊಡ್ಲೇಬೇಕು. ಈಗ ಬಾಳೆ ಅಂತಂದ್ರೆ ಅದು ವರ್ಷದಿಂದ ವರ್ಷದ ತನಕ ಅದು ಸ್ಟ್ರೆಂತ್ ಬೇಕೇ ಬೇಕು. ಯಾಕಂದ್ರೆ ಈಗ ನಾವು ಕೊಡಗೆ ಗೊಬ್ಬರ ಹಾಕ್ತೀವಿ, ಅದು ಅಷ್ಟು ಇಮಿಡಿಯೇಟ್ ಆಗಿ ಅದು ಪವರ್ನ ಕೊಡಲ್ಲ ಅದಕ್ಕೆ ಬಾಳೆಗ. ಅದು ಲೇಟು, ಏನಾದ್ರು 5-6 ತಿಂಗಳು ಬೇಕು ಅದು ಪಿಕಪ್ ತಗೋಬೇಕಾರೆ. ಈಗ ಅದು ಪಿಕಪ್ ಕೂಡ ಅಷ್ಟು ಗಂಟೆ ನಾವು ಈ ಫರ್ಟಿಲೈಸರ್ಸ್ ಕೊಡ್ಲೇಬೇಕು. ಫರ್ಟಿಲೈಸರ್ ಇಲ್ಲದೆ ಸಾವಯವದ ಕೃಷಿಯನ್ನು ಮಾಡ್ತಾ ಇದಾರಲ್ಲ, ಆ ರೀತಿ ಪ್ರಯೋಗ ಮಾಡ್ಲಿಲ್ವಾ ನೀವು? ಅದನ್ನು ಪ್ರಯತ್ನ ಮಾಡಿದೀವಿ. ಫರ್ಟಿಲೈಸರ್ ಅಂದ್ರೆ ಇಷ್ಟು ಬೇಗ ಬೆಳೆ ಬರಲಿಕ್ಕಾಗಲ್ಲ, ಅದು ನಿಧಾನ. ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ಭೂಮಿ ಫರ್ಟಿ ಕೆಮಿಕಲ್ ಹೊಂದ್ಕೊಂಡ್ಬಿಟ್ಟಿದೆ ಈಗ, ಅದು ಏಕಾಏಕಿ ಸಾವಯವ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ವರ್ಷಗಳೇ ಬೇಕು, ಅದಕ್ಕೆ ಒಂದು 3-4 ವರ್ಷನೇ ಬೇಕು ಅದು ಬದಲಾವಣೆ ಆಗ್ಬೇಕಾರೆ. ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ? ಪ್ರಯತ್ನ ಒಂದು ಎಕರೆ ಪ್ರಯತ್ನ ಮಾಡ್ತಾ ಇದೀವಿ. ಅದು ಈಗ ಅದು ಕೆಮಿಕಲ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ಈಗ, ಇದ್ರಿಂದ ಅದರಿಂದ ಸಾವಯವನ ಕಾಲ್ ಭಾಗ ಮಾಡಿ ಫರ್ಟಿಲೈಸರ್ ಮುಕ್ಕಲ್ ಭಾಗ ಕೊಡ್ಕೊಂಡು ಅದನ್ನ ಅಂತಂತವಾಗಿ ಬದಲಾವಣೆ ಮಾಡ್ತಾ ಇದೀವಿ. ಈಗ ಯೂರಿಯಾ ಸ್ಟಾರ್ಟಿಂಗ್ ಅಂತಲೇ ಎಲ್ಲ ಯೂರಿಯಾ ಕೊಡ್ತಿದೀವಿ, ಅದ್ರ ಅಂದ್ರೆ ತಿಂಗಳಿಗೆ ಒಂದು ಬಾರಿ ನಾವು ಗೊಬ್ಬರ ಕೊಡ್ಲೇಬೇಕು. ನೀವು ಯಾವ್ದಾದ್ರು ಕೊಡಿ, ಇಲ್ಲ ಫರ್ಟಿಲೈಸರ್ ಕೊಡಿ, ಇಲ್ಲ ಆರ್ಗಾನಿಕ್ ಕೊಡಿ, ಯಾವ್ದಾದ್ರು ಕೊಡಿ, ಪ್ರತಿ ತಿಂಗಳು ಅದಕ್ಕೆ ಆಹಾರ ಕೊಡ್ಲೇಬೇಕು ಗಿಡಕ್ಕೆ. ಆದ್ರಿಂದ ನಾವು ಪ್ರತಿ ತಿಂಗಳು ಫಸ್ಟ್ ಸಾರಜನಕ ಕೊಡ್ತೀವಿ, ಆಮೇಲೆ ಪೊಟಾಸು, ಯೂರಿಯಾ ಈ ತರ ಮಿಕ್ಸ್ ಮಾಡಿ ಗಿಡದ ವಾತಾವರಣ ನೋಡಿ ನಾವು 6 ತಿಂಗಳು ಅವ್ರ ಗೊಬ್ಬರ ಕೊಡ್ಲೇಬೇಕು ಬೆಳೆಗೆ. ಈ ಗಿಡದ ಬೆಳವಣಿಗೆ ಏನೋ ತೊಂದರೆ ಅಂತ ಹೇಳಿದ್ರೆ ನೀವು ಏನಾದ್ರು ರೈತ ಸಂಪರ್ಕ ಕೇಂದ್ರದವ್ರನ್ನ ಅವ್ರನ್ನ ಸಂಪರ್ಕಿಸುವಂತ ಕೆಲಸ ಮಾಡ್ತೀರಾ? ಹೌದು, ಅವ್ರು ಸಂಪರ್ಕಿಸಿ ಅದನ್ನ ಫೋಟೋ ತೆಗೆದು ಅವ್ರಿಗೆ ವಾಟ್ಸ್ಆಪ್ ಮಾಡ್ತೀವಿ. ನಾವು ಬೆಂಗಳೂರು ಜಿ ಕೆ ವಿ ಕೆ ವರೆಗೂ ವಾಟ್ಸ್ಆಪ್ ಮಾಡಿದೀವಿ ಇಲ್ಲಿ ತನಕ. ಅಲ್ಲಿ ಅವ್ರು ಅವ್ರಿಗೆ ಅದನ್ನ ನೋಡಿ ಅದಕ್ಕೆ ಎಂತ ತೊಂದರೆ ಆಗಿದೆ ಅಂತ ಅವ್ರ ಹತ್ತಿಂದ ಅದಕ್ಕೆ ಸೊಲ್ಯೂಷನ್ ಕಳಿಸ್ಕೊಡ್ತಾರೆ. ಬರೀ ಫೋಟೋದಲ್ಲಿ ಪರಿಹಾರ ಸಿಕ್ಬಿಡುತ್ತಾ? ಸಂಪೂರ್ಣ ಸಿಗಲ್ಲ, ಒಂದು ಮುಕ್ಕಲ್ ಭಾಗ ಸಜೆಷನ್ ಸಿಗುತ್ತೆ. ಬಿಡ್ಲಿ, ನೀವು ಈ ವಿಚಾರವಾಗಿ ತರಬೇತಿಗಳಿಗೆ ಹೋಗೋದು ಈ ತರ ಏನಾದ್ರು ಮಾಡಿದ್ರೆ ಕೃಷಿ ಸಂಬಂಧಪಟ್ಟಿರೋ ತರಬೇತಿ? ಕೃಷಿ ಸಂಬಂಧಪಟ್ಟ ಅಂದ್ರೆ ಮಾಮೂಲಿ ಆರ್ಗಾನಿಕ್ ಪ್ರಾಡಕ್ಟ್ ಅವ್ರಿಗೆಲ್ಲ ಸಂಶೋಧನೆ ಬರ್ತಾರಲ್ಲ ಅವರು, ಅಲ್ಲಿ ಕಾರ್ಯಾಗಾರಗಳೆಲ್ಲ ಹೋಗಿದೀವಿ. ಹಾಗೆ ಮತ್ತೆ ನಮ್ಮ ಕೃಷಿ ಮೇಳಗಳು ಇರ್ತದಲ್ಲ ನಮ್ಮ ತಾಲೂಕು ಮಟ್ಟದಲ್ಲಿ, ಅವಕ್ಕೆಲ್ಲ ಅಟೆಂಡ್ ಮಾಡಿದೀವಿ. ಬಾಳೆ ನಿಮ್ಗೆ ಅದು ಒಂದು ಬೆಳೆ ಆದ್ಮೇಲೆ ಎಷ್ಟು ಕೂಳೆ ಬೆಳೆಯನ್ನ ಬೆಳೆದಿದ್ದೀರಾ ನೀವು? ಸರಿ, ಬಾಳೆ ಬೆಳೆಯಲ್ಲಿ ಏಲಕ್ಕಿ ಆದ್ರೆ ಈ 3 ಬೆಳೆ ಬೇಕಾದ್ರು ಬಿಡ್ಬೋದು, ಈ ನೇಂದ್ರ ಆದ್ರೆ 2 ಬೆಳೆ ಬೆಳಿಬಹುದು ಸರ್. ಅಷ್ಟೇ, ಎರಡು ಆದ್ಮೇಲೆ ಪುನಃ ನೀವು ಕಂತು ತಂದು ನೀಡಬೇಕು, ಪುನಃ ಅದನ್ನ ಸಂಪೂರ್ಣ ಡಮಲಿಷ್ ಮಾಡಿ ಹೊಸದಾಗಿ ನಾಟಿ ಮಾಡಬೇಕು, ಪುನಃ ಭೂಮಿ ಹದ ಮಾಡ್ಕೋಬೇಕು, ಪುನಃ ನಾಟಿ ಮಾಡಬೇಕು, ನಾಟಿ ಮಾಡಬೇಕು. ಕೆಲವರು ಎಲ್ಲ 7-8 ಕುಳೆ ತನಕ ಬೆಳಿತೀವಿ ಅಂತ ಹೇಳ್ತಾರಲ್ಲ ಸರ್, ಅದೆಲ್ಲ ಸಾಧ್ಯ ಇಲ್ಲ. ಅದು ಇಳುವರಿ ಅಂತ ಇಳುವರಿ ಕೊಡಲ್ಲ, ರೈತನ ಮಾಡದ ಖರ್ಚು ಬರಲ್ಲ, ಅದರಲ್ಲಿ ಇಳುವರಿ ಕಡಿಮೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ. ವರ್ಷದಿಂದ ವರ್ಷಕ್ಕೆ ಇಳುವರಿ ಕಡಿಮೆ ಆಗ್ಬಿಡ್ಬಿಡ್ತದೆ. ಆಮೇಲೆ ರೋಗ ಬಾಧೆಗಳು ಜಾಸ್ತಿ ಆಯ್ತದೆ, ಯಾಕಂದ್ರೆ ಹಳೆ ಬುಡರೆ ಒಳಗಡೆ ಇರೋದ್ರಿಂದ ರೋಗ ಬಾಧೆ ಜಾಸ್ತಿ ಆಗ್ಬಿಡ್ತದೆ. ಈಗ ನಿಮ್ಗೆ ಬಾಳೆ ಎಲ್ಲ ಬೆಳೆದ್ಮೇಲೆ ಇದಕ್ಕೆ ಮಾರುಕಟ್ಟೆ ಹೇಗೆ ಕಂಡ್ಕೊಂಡಿದ್ದೀರಿ ಅಂಕಪ್ಪ ಅವರು? ನೀವು ಮಾರುಕಟ್ಟೆ ಅಂತಂದ್ರೆ ಮಾಮೂಲಿ APMC ಬೇಕಂತ APMC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, APMC ಮೆಂಬರ್ ಆದ್ವಿ. ಅವಾಗ ಅವರು ನಮ್ಗೆ ಕಟಿಂಗ್ ಆರ್ಡರ್ ಕೊಡ್ತಾರೆ, ಕಟಿಂಗ್ ಮಾಡಿ ಕಳಿಸ್ತೀವಿ. ಅಂದ್ರೆ APMC ಕಳಿಸ್ಬಿಡ್ತೀರಾ? APMC ನಮ್ಗೆ ಅನುಕೂಲ ಬಂದಂಗೆ APMC ಇಲ್ಲಿಂದ ನೀವೇ ಕಟಾವ್ ಮಾಡಿ ತಗೊಂಡೋಗಿ APMC ಬಿಡ್ತೀವಿ, ಇಲ್ಲಾಂದ್ರೆ ದಲ್ಲಾಳರುಗಳು ನಮ್ಮ ಇಲ್ಲೇ ಬಂದು ಕಟಾವ್ ಮಾಡ್ಕೊಳ್ತಾರೆ. ಎರಡರಲ್ಲಿ ಯಾವ್ದು ಮಾರುಕಟ್ಟೆ ಸಮಸ್ಯೆ ಅಂತ ಅನ್ಸಿಲ್ಲ? ಇಲ್ಲ, ಮಾರುಕಟ್ಟೆ ಬಾಳೆ ವಿಚಾರದಲ್ಲಿ ಇಲ್ಲ. ಅಂಕಪುರ ಕಟಾವ್ ಮಾಡಿದಂತಹ ಬಾಳೆಯಿಂದ ನಿಮ್ಗೆ ಸರಾಸರಿ ಎಷ್ಟು ವರ್ಷಕ್ಕೆ ಆದಾಯ ದೊರೀತಾ ಇರ್ಬೋದು ಸರ್? ನಮ್ಮ ಪ್ರಕಾರ ಈಗ ರೈತರಿಗೆ ಬಾಳೆ ನಾವು ನಾಟಿ ಮಾಡೋದ 10 ತಿಂಗಳ ಬೆಳೆ ಬರುತ್ತೆ, ಅದು ನಾಟಿ ಮಾಡೋದ 10 ತಿಂಗಳು ಬೇಕು ಅದು ಬೆಳೆ ಬರ್ಲಿಕ್ಕೆ. ಸರಾಸರಿ ಅಂದ್ರೆ 10-12 kg ಗೊನೆ ಬರಬೇಕು ರೈತರಿಗೆ, ಲಾಭ ಕಳಿಸ್ಬೇಕಾದ್ರೆ ಅವನು 10-12 kg ಗೊನೆ ಬರಬೇಕು, ಒಂದು 28-30 ರೂಪಾಯಿ ರೇಟ್ ಸಿಗ್ಬೇಕು ಅವನಿಗೆ. ಹಾಗಾದ್ರೆ ಒಂದು ಎಕರೆಗೆ ಒಂದು 3-4 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಅವನಿಗೆ. ಖರ್ಚು 1 ಲಕ್ಷ ರೂಪಾಯಿ, ಒಂದು ಎಕರೆಗೆ 1 ಲಕ್ಷ ಖರ್ಚು ಬರುತ್ತೆ ಅವನಿಗೆ. 1 ಲಕ್ಷ ಖರ್ಚು ಕಳೆದು ಇನ್ನು ಒಂದರಿಂದ ಒಂದುವರೆ ಲಕ್ಷ ಸರಾಸರಿ ಬಳಸಬಹುದು. ಅದು ಸರಿಯಾದ ಮಾರುಕಟ್ಟೆ ಸಿಗಬೇಕು, ಸಮಯಕ್ಕೆ ಸರಿಯಾಗಿ ಸಿಗಬೇಕು. ಸಿಗ್ತಾ ಇದೆಯಲ್ವಾ ನಿಮ್ಗೆ? ಸಿಗ್ತಾ ಇದೆ. ಅಂಕಪ್ಪರ ಹೇಳಿ, ಈಗ ನೀವು ಕೃಷಿ ಮಾಡ್ತಾ ಇದ್ದೀರಿ, ನಿಮ್ಮ ಅಣ್ಣ ತಮ್ಮದ್ರ ಬಗ್ಗೆ ಹೇಳಿದ್ರಿ, ಎಷ್ಟು ಜನ ನೀವು ಮಕ್ಕಳು, ನಿಮ್ಮ ಮನೆಯವರು ಏನ್ ಮಾಡ್ತಾರೆ? ಸರ್, ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು, ಅವರಿಬ್ರು ಎಜುಕೇಶನ್ ಹೋಗ್ತಾ ಇರೋ, ಒಬ್ಬ 4 ವರ್ಷ ಒಬ್ರು 2 ವರ್ಷ ಮಗ. ಇನ್ನು ನಮ್ಮ ಹೆಂಡತಿ ನಮ್ಮ ಜೊತೆ ಕೃಷಿ ಮಾಡ್ತಾರೆ ಜೊತೆಲ್ಲೇ. ಅವರು ಅಂದ್ರೆ ಎಲ್ಲ ಕೃಷಿ ಜಮೀನ್ ಬಂದು ಕೃಷಿ ಕೆಲಸ ಮಾಡ್ತಾರ, ಇಲ್ಲ ಮನೆಯಲ್ಲೇ ಸಪೋರ್ಟ್ ಕೊಡ್ತಾರೆ? ಕೃಷಿ ಜಮೀನ್ ಬಂದೇ ಕೆಲಸ ಮಾಡ್ತಾರೆ ಅವರು, ನಮ್ಮ ಜೊತೆ ಖುದ್ದಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಅವರು. ಈಗ ಇನ್ನು ಮಿಕ್ಕಿದ ಜಮೀನಿನಲ್ಲಿ ತರಕಾರಿ ಬೆಳೆ ಅಂತ ಹೇಳಿದ್ರೆ ಏನೇನ್ ತರಕಾರಿಯನ್ನ ಬೆಳೀತಾ ಇದ್ದೀರಾ? ನಾವು ಟೊಮೆಟೊ ಬೆಳಿತೀವಿ, ಆಮೇಲೆ ಚಿಲ್ಲಿ ಮೆಣಸಿ ಬೆಳೆದಿದ್ದೀವಿ, ಅದ್ ಬಿಟ್ಟು ಸೌತೆ ಬೆಳೆದಿದ್ದೀವಿ, ಮಂಗಳೂರು ಸೌತೆ ಬೆಳೆದಿದ್ದೀವಿ, ಕುಂಬಳ ಹಾಕಿದೀವಿ, ಇಷ್ಟೆಲ್ಲ ತರಕಾರಿ ಈ ಸರಿ ಮಾಡಿದೀವಿ. ಈಗ ನಿಮ್ಗೆ ನಿರಂತರವಾಗಿ ಬೆಳೆಗಳಿಗೆಲ್ಲ ಒಳ್ಳೆ ಬೆಲೆ ಸಿಗ್ತಾ ಇರುತ್ತಾ? ಅದು ಹೇಳಕ್ ಹಿಂಗೆ ಅಂತ ಹೇಳಲಿಕ್ಕಾಗಲ್ಲ, ಕೆಲವು ಸಂದರ್ಭ ಸಿಗಬಹುದು, ಕೆಲವು ಸಂದರ್ಭ ಲಾಸ್ ಆಗ್ಬೋದು, ಆದ್ರೆ ಏನ್ ತೊಂದರೆ ಏನಿಲ್ಲ, ಮಾಡಬಹುದು ತರಕಾರಿನ. ಅದಕ್ಕೆ ಮತ್ತೆ ನಾವು ಭೂಮಿಲಿ ಒಂದೇ ಬೆಳೆಯನ್ನ ಡೆವಲಪ್ ಮಾಡಲ್ಲ, 4-5 ಬೆಳೆ ಮಾಡಿರ್ತೀವಿ, ಅದ್ರ ಒಂದು ಲಾಸ್ ಆದ್ರೂ ಒಂದು ಮ್ಯಾನೇಜ್ ಆಗುತ್ತೆ. ಅದರಲ್ಲಿ ಇರೋ ಜಮೀನ್ಗೆಲ್ಲ ಒಂದೇ ಬೆಳೆ ಬೆಳೆಯೋದು, ಏನಾದ್ರು ಸರಿಯಾದ ರೀತಿ ಬೆಲೆ ಮಾರುಕಟ್ಟೆ ಬೆಲೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ತುಂಬಾ ಹತಾಶರಾಗೋದು, ಈ ತರ ಆಗುತ್ತೆ. ಆ ತರದ ಸಂದರ್ಭವನ್ನ ತಪ್ಪಿಸ್ಕೋಬೇಕು ಅಂತಾನೆ ನೀವು ಬೇರೆ ಬೇರೆ ಬೆಳೆ ಬೆಳೆದಿದೆ ಅಂತ ಹೇಳ್ತಾ ಇದ್ದೀರಾ? ಹೌದು, ನಾವು ಮಿಶ್ರ ಬೆಳೆ ಮಾಡೋದೇ ಈ ಉದ್ದೇಶಕ್ಕೆ. ತರಕಾರಿನಲ್ಲಿ ನೀವೀಗ ಟೊಮೆಟೊ, ಮೆಣಸಿಗೆ ಎಲ್ಲ ಹಾಕಿದ್ದೀರಿ, ಇದನ್ನಕ್ಕೆ ಎಲ್ಲೆಲ್ಲಿ ನೀವು ಮಾರುಕಟ್ಟೆ ಮಾಡ್ತೀರಿ? ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬಿಡ್ತೀರಾ ಅಥವಾ ಅವರೇ ಬರ್ತಾರಾ? ಅದು ಎರಡು ಉಂಟು, ಕೇರಳದಿಂದ ಬರೋದ ಕೇರಳದವ್ರು ಬಂದ್ರೆ ಇಲ್ಲೇ ಜೀಪ್ ತಂದು ಜಮೀನಲ್ಲೇ ಎತ್ಕೊಂಡ್ಬಿಡ್ತಾರೆ, ಅಲ್ಲೇ ತೂಕ ಮಾಡಿ ಅಲ್ಲೇ ದುಡ್ಡು ಕೊಟ್ಟು ಹೋಗ್ತಾರೆ. ಏನ್ ನಿಮ್ಗೆ ಅದು ಬೆಲೆ ಸರಿಯಾಗಿ ಅನ್ಸುತ್ತಾ? ಅಲ್ಲ ಡೈಲಿ ಮಾರ್ಕೆಟ್ ಬೆಲೆ ಗೊತ್ತಾಗುತ್ತಲ್ಲ ನಮ್ಗೆ. ಮಾರ್ಕೆಟಿಗೆ ಹತ್ರ ನಮ್ಗೆ ಮೈಸೂರು ಮಾರ್ಕೆಟ್ ಎ ಪಿ ಎಂ ಸಿ ಹತ್ರ ಇರೋದ್ರಿಂದ ಡೈಲಿ 10 ಗಂಟೆಗೆಲ್ಲ ಮಾರ್ಕೆಟ್ ಗೊತ್ತಾಗ್ಬಿಡುತ್ತೆ ನಮ್ಗೆ. ಮಾರ್ಕೆಟ್ ರೇಟ್ ಗೊತ್ತಾಗ್ಬಿಡುತ್ತೆ. ಮಾರ್ಕೆಟ್ ರೇಟ್ ಗೊತ್ತಾಗಬೇಕು ಅಂದ್ರೆ ಏನ್ ವ್ಯವಸ್ಥೆ ಕಂಡ್ಕೊಂಡಿದ್ರಿ? ನಮ್ಗೆ ಮೊಬೈಲ್ಗೆ ವಾಟ್ಸ್ಆಪ್ ಅಲ್ಲಿ ಬಂದ್ಬಿಡುತ್ತಲ್ಲ, ಆ ಗ್ರೂಪ್ ಜಾಯ್ನ್ ಆಗ್ಬಿಟ್ಟಿರ್ತೀವಿ. ಆ ಗ್ರೂಪ್ ಜಾಯ್ನ್ ಆಗಿರೋದ್ರಿಂದ ಪ್ರತಿ 10 ಗಂಟೆಗೆಲ್ಲ ನಮ್ಮ ಮಾರ್ಕೆಟ್ ರೇಟ್ ಏನೊಂದು ಗೊತ್ತಾಗ್ಬಿಡುತ್ತೆ, ಯಾವ ತರಕಾರಿ ಏನ್ ರೇಟ್ ಅಂತ. ಮಾರ್ಕೆಟ್ ಬೆಲೆನಲ್ಲಿ ಅವರು ತೂಕ ಅದೇ ಬೆಲೆಯನ್ನು ನಿಮಗೆ ನಿಮ್ಮ ಜಮೀನಲ್ಲೇ ಬರ್ಕೊಡ್ತಿರ್ತೀನಿ. ನಿಮಗೆ ಸಾಗಾಣಿಕೆ ವೆಚ್ಚ ನಿಮಗೆ ಹೌದು, ನಮ್ಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ಗೆ ಉಳಿತದೆ, ಅದರಿಂದ ಅರ್ಧ ಆದಾಯ ಜಾಸ್ತಿ ಆಗುತ್ತೆ ನಮ್ಗೆ. ಅಂಕಪ್ಪವ್ರೆ, ಈಗ ತರಕಾರಿನಲ್ಲಿ ಟೊಮೆಟೊ ಕುಂಬಳ ಜಾತಿ ಎಲ್ಲ ಬೆಳಿತೀನಿ, ಈ ತರ ತರಕಾರಿ ಬೆಳೆಗಳಿಗೆ ಹೆಚ್ಚು ರೋಗ ಬಾಧೆ ಕೀಟಬಾಧೆ ಕಾಡುತ್ತೆ, ಅದನ್ನೆಲ್ಲ ನೀವು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀರಿ ಅನ್ನೋದು ಸ್ವಲ್ಪ ತಿಳಿಸಿ. ಸರಿ, ಈಗ ತರಕಾರಿ ಅಂತ ಬಂದಾಗ ನಾವು ಈ ಟೊಮೆಟೊ ಮತ್ತು ಮೆಣಸಿ ಈ ಕುಕುಂಬರ್ ಜಾಸ್ತಿ ಸೌತೆ ಜಾಸ್ತಿ ಬೆಳಿತಾ ಇದೀವಿ. ಇದ್ರ ನಿರ್ವಹಣೆ ಅಂದ್ರೆ ಫಸ್ಟ್ ನಾವು ಸಸ್ಯೋಪಚಾರನ ಮೊದಲು ಮಾಡ್ಕೋತೀವಿ. ನಾವು ನರ್ಸರಿಯಿಂದ ಗಿಡ ತರೋದಾಗ್ಲಿ ಇಲ್ಲ ನಾವು ಇಲ್ಲ ಮನೇಲೆ ಪೈರನ್ನ ನಾಟಿ ಮಾಡಿ ಬೀಜನ ನಾಟಿ ಮಾಡಿ ಬೆಳೆಸ್ಕೊಳ್ತೀವಿ, ಎರಡನ್ನೂ ಮಾಡ್ತೀವಿ ನಾವು. ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ನಾವು ಇಲ್ಲಿ ಸಸಿ ನಾಟಿ ಮಾಡಿ ಬೆಳೆಸ್ಲಿಕ್ಕಾಗಲ್ಲ ಮಳೆ ಜಾಸ್ತಿ ಆದಾಗ, ಆಗ ನಾವು ನರ್ಸರಿಯಿಂದ ತರಬೇಕಂತೆ. ನರ್ಸರಿಯಿಂದ ತಂದಂತದಕ್ಕೆ ನಾವು ಇಲ್ಲಿ ಫಸ್ಟ್ ಸಸ್ಯೋಪಚಾರ ಮಾಡ್ತೀವಿ. ಹೇಗೆ ಮಾಡ್ತೀರಿ? ಮಾಮೂಲಿ ಗಂಜಲ ಆಯ್ತಲ್ಲ, ಹಸುವಿನ ಗಂಜಲಕ್ಕೆ ಸ್ವಲ್ಪ ಕೆಮಿಕಲ್ ಸಿಗುತ್ತೆ ನಮ್ಮಲ್ಲಿ ತಂದು, ಅದನ್ನ ಮಿಕ್ಸ್ ಮಾಡಿ ಬೇವಿನೆಣ್ಣೆ ಮತ್ತೆ ಹಸುವಿನ ಗಂಜಲ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡಿ ಅದನ್ನ ನಾವು ನೀರಿನಲ್ಲಿ ನೆನೆಸಿಟ್ಟು ಆಮೇಲೆ ನಾವು ಭೂಮಿ ನಾಟಿ ಮಾಡೋದು. ಸಸಿಗಳನ್ನೇ ರೋಗ ಮುಕ್ತ ಮಾಡ್ಕೋಬಹುದು? ಸಸಿಗಳನ್ನೇ ರೋಗ ಮುಕ್ತ ಮಾಡ್ಕೋತೀವಿ ಫಸ್ಟ್. ಯಾಕಂದ್ರೆ ಈಗ ತರಕಾರಿ ಅಂತಂದ್ರೆ ಶಾರ್ಟ್ ಟೈಮ್ ಅಲ್ಲಿ ಬೆಳೆ ಆಗಿರ್ತದೆ, ಅದಕ್ಕೆ ಜಾಸ್ತಿ ರೋಗಗಳು ಬರೋದು ಜಾಸ್ತಿ, ಕಡಿಮೆ ಆಗೋದಿಲ್ಲ ಬರೋಂತ ಬೆಳೆಗಳು, ಅದರಿಂದ ರೋಗ ಜಾಸ್ತಿ. ಅದಕ್ಕೆ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಬೀಜ ಮಾಡೋದ್ರಿಂದ ಬೀಜ ಮನೆ ನಾಟಿ ಮಾಡೋದಾದ್ರೆ ಬೀಜೋಪಚಾರ ಮಾಡ್ತೀವಿ, ಸಸಿ ಮಾಡೋದ್ರಿಂದ ಆದ್ರೆ ಸಸಿಗೆ ಸಸ್ಯೋಪಚಾರ ಮಾಡ್ಕೊಂಡು ನಾವು ಭೂಮಿಗೆ ತಗೊಂಡೋಗಿ ನಾಟಿ ಮಾಡ್ತೀವಿ. ಬೀಜೋಪಚಾರ ಅಂತ ಅಂದ್ರಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸಿ. ಬೀಜೋಪಚಾರ ಅನ್ನೋದ್ರು ಅಷ್ಟೇ, ನಾವು ಸ್ವಲ್ಪ ಈ ನಾಟಿ ಸುಣ್ಣ ಆಯ್ತಲ್ಲ, ಸುಣ್ಣ ಹಸುವಿನ ಗಂಜಲ ಮತ್ತೆ ಬೇವಿನ ಎಣ್ಣೆ ಮೂರನ್ನು ನೆನೆಸ್ಬಿಟ್ಟು ಅದನ್ನ ನೀರಿನಲ್ಲಿ ಇಟ್ಟು ಇದನ್ನ ಬೀಜನ ಅದ್ರಲ್ಲಿ ನೆನೆ ಹಾಕ್ತೀವಿ. ನೆನೆಸ್ಬಿಟ್ಟು ಅದು ಒಂದ್ ದಿನ ಬಿಟ್ಟರೆ ಅದು ಜರ್ಮಿನೇಷನ್ ಆಗುತ್ತೆ. ಅದು ಅಂದ್ರೆ ಟೊಮೆಟೊ ಆಗ್ಬೋದು, ಸೌತೆ ಆಗ್ಬೋದು, ಕುಂಬಳ ಆಗ್ಬೋದು, ಯಾವುದೇ ಬೀಜಗಳ ಅದನ್ನ ನಾವು ಜರ್ಮಿನೇಷನ್ ಆದಾಗ ತಗೊಂಡು ಭೂಮಿಗೆ ಭೂಮಿಯಲ್ಲಿ ಅಗೆ ಮಡಿ ಮಾಡ್ಕೊಂಡು ಅದು ಸಸಿ ಮಾಡ್ಕೊಂಡು ಆಮೇಲೆ ನಾಟಿ ಮಾಡೋದು. ಗಿಡ ಬೆಳೆದ ಮೇಲೆ ಹರಡ್ತಕ್ಕಂತ ರೋಗಗಳನ್ನ ಹೇಗೆ ನಿರ್ವಹಣೆ ಮಾಡ್ಕೊಂಡು ಅದರಿಂದ 20 ದಿನ ತುಂಬತಿಂದಂಗೆ ಟೊಮೆಟೊ ಆಗ್ಲಿ ಮೆಣಸಿ ಆಗ್ಲಿ ಆಮೇಲೆ ತ್ರಿಪ್ಸುವ ಬಳಂದಿ ಬರುತ್ತೆ, ಅದಕ್ಕೆ ರಸ ಇರೋ ಕೀಟಗಳು ಸ್ಟಾರ್ಟ್ ಆಗಿ ಆಗುತ್ತೆ. ರಸ ಇರೋದಾದ್ರೆ ನಾವು ಅದಕ್ಕೆ ಈ ನಮ್ಮ ಮನೆ ಔಷಧಿ ಕೆಲವು ಸರಿ ಕೊಡ್ತೀವಿ, ನಾಟಿ ಔಷಧಿನ ಈ ಮಜ್ಜಿಗೆನ ಮಜ್ಜಿಗೆ ಕಡದು ಮಜ್ಜಿಗೆನ 3 ದಿನ ನೆನೆ ಹಾಕಿ ಅದಕ್ಕೆ ನಮ್ಮ ಬೇವಿನ ಎಣ್ಣೆನ ಮಿಕ್ಸ್ ಮಾಡಿ ತ್ರಿಪ್ಸ್ ಕೊಡ್ತೀವಿ, ಅದ್ ಬಿಟ್ರೆ ಇನ್ನು ಅಡುಗೆ ಎಣ್ಣೆ ಮತ್ತೆ ಕೋಳಿ ಮೊಟ್ಟೆ ಮಿಕ್ಸ್ ಮಾಡಿ ಅದನ್ನು ಕೊಡ್ತೀವಿ. ಬೈ ಚಾನ್ಸ್ ಇವೆರಡಕ್ಕೂ ಏನಾದ್ರು ನಮ್ಗೆ ಅದರಲ್ಲಿ ಸಾಯಿಲಿಲ್ಲ ತ್ರಿಪ್ಸ್ ಹೋಗ್ಲಿಲ್ಲ ಅಂತಂದ್ರೆ ಅವಾಗ ನಾವು ಕೆಮಿಕಲ್ ಬರ್ತೀವಿ. ಕೆಮಿಕಲ್ ಬಂದು ಕೆಮಿಕಲ್ ಅಲ್ಲಿ ಮಾಮೂಲಿ ಕರಟ್ ಆಗಿರ್ಬೋದು ಇಲ್ಲ ಎಂಡ ಸಲ್ಫಾನ್ ಆಗಿರ್ಬೋದು ಇಲ್ಲ ಇನ್ನೊಂದು ಜಿಮ್ಸ್ ಆಗಿರ್ಬೋದು ಇದನ್ನ ಕೊಡೋದ್ರ ಮುಖಾಂತರ ಅದನ್ನ ಅವಾಯ್ಡ್ ಮಾಡ್ತೀವಿ. ಇನ್ನು ಇದನ್ನ ಮೀರಿ ಒಂದು ತಿಂಗಳು ಆದ್ರೆ ತಿನ್ನೋ ತರಕ ಸ್ಟಾರ್ಟ್ ಆಗುತ್ತೆ. ಟೊಮೆಟೋ ತರಕ ಸ್ಟಾರ್ಟ್ ಆದಾಗ ತರಕ್ಕೆ ನಾವು ಸತ್ತಿನೋ ಅಥವಾ ಡೆಮಾಲಿಸೋ ಇದನ್ನ ಕೊಟ್ಟು ಅದನ್ನ ಕಡಿಮೆ ಮಾಡ್ಕೋತೀವಿ. ರೋಗ ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆಲ್ಲ ನೀವು ಮನೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಡಬೇಕು ಅಂತ ಹೇಳಿದ್ರಲ್ಲ, ಈ ಕೊಟ್ಟಿಗೆ ಗೊಬ್ಬರಕ್ಕೆಲ್ಲ ಮನೆಗಳಲ್ಲಿ ರಾಸುಗಳಿದೆಯಾ? ಹಸುಗಳು ಸಾಕಿದೀವಿ. ಎಷ್ಟು ಹಸುಗಳಿದೆ ನಮ್ಮಲ್ಲಿ? 6 ಹಸುಗಳು ಇದೆ. ಹಸುಗಳು ಅಂದ್ರೆ ಎತ್ತು ಇದಾವ, ಉಳುಮೆ ಎತ್ತುಗಳು? ಉಳುಮೆ ಎತ್ತುಗಳು ಮತ್ತು ಹಸುಗಳು ಎರಡು ಅವೆ. ಇರೋದ್ರಿಂದ ಮಾಮೂಲಿ ನಾವು ಭೂಮಿಗೆ 4-8 ಆಕ್ಟರ್ ಭೂಮಿಗೆ ಸ್ಟಾರ್ಟಿಂಗ್ ಗೊಬ್ಬರ ಕೊಡ್ತೀವಿ ಪ್ರತಿ ವರ್ಷ, ಅದರಿಂದ ಭೂಮಿ ಸ್ಟ್ರೆಂತ್ ಇರ್ತದೆ ಅಂತ ಸಮಸ್ಯೆ ಇರಲ್ಲ. ಬೇರೆ ನಮ್ಮ ಹೆಚ್ ಡಿ ಕೋಟೆ ತಾಲೂಕು ಕಡೆಯಲ್ಲೆಲ್ಲ ಸ್ವಲ್ಪ ಆನೆಗಳ ಹಾವಳಿ ಸ್ವಲ್ಪ ಜಾಸ್ತಿ ಇತ್ತು ಮುಂಚೆ, ಇತ್ತೀಚೆಗೆ ಸ್ವಲ್ಪ ಅದು ಕೇಳೋದು ಕಡಿಮೆ ಆಗಿದೆ. ಈ ತರದ್ದು ನಿಮ್ಮ ಬೆಳೆಗೆ ದಾಳಿ ಮಾಡೋದು ಈ ತರದ ಏನು ಸಮಸ್ಯೆ ಇಲ್ವಾ ನಿಮ್ಗೆ? ಹೌದು, ಕಾಡು ಪ್ರಾಣಿಗಳ ಸಮಸ್ಯೆ ಇದೆ. ಮೊನ್ನೆ ದಿನ ನಮ್ಮ ಪಕ್ಕದವ್ರಲ್ಲಿ ಇಟ್ನದಲ್ಲೇ ಇತ್ತು ಆನೆ ಬಂದೆಗಳೆಂದು ರಾತ್ರಿ ಏನೋ ಫಾರೆಸ್ಟ್ ಅವರು ಹೊರಗಡೆಗೆ ಇಟ್ಟಿದ್ದಾರೆ. ಈ ಮಾಮೂಲಿ ಹಂದಿಗಳ ಕಟ ಜಾಸ್ತಿ, ಆಮೇಲೆ ಚಿರತೆಗಳ ಕಟ ಜಾಸ್ತಿ, ಇವು ಕೆಲವು ಟೈಮಲ್ಲಿ ಬೆಳೆಗಳನ್ನ ನಾಶ ಮಾಡೋ ಚಾನ್ಸಸ್ ಉಂಟು. ಯಾಕಂದ್ರೆ ಅವು ಒಂದೊಂದೊಂದು ರೀಸ್ಗೆ ಬಂದಾಗ ಗುದ್ದಾಟದ ಟೈಮಲ್ಲಿ ಬೆಳೆಗಳ ನಾಶ ಮಾಡೋ ಟೈಮು ಉಂಟು. ಮತ್ತೆ ಕೆಲವು ಪ್ರಾಣಿಗಳು ಈ ಹಂದಿ ಈ ತರದವು ಕಾಂಡವನ್ನ ತಿನ್ನುವಂತ ಸಮಯ ಬಾಳೆನ ಕಾಂಡ ತಿನ್ನೋದಕ್ಕೆ ಅದು ಅದ್ರ ಆಹಾರನೇ ಅದು. ಈ ಒಂದು 2.5-3 ತಿಂಗಳ ಅವಧಿನಲ್ಲಿ ಅದು ಗೆಡ್ಡೆ ತಿನ್ನು ಕಾಂಡ ತಿನ್ನೋ ಸಮಸ್ಯೆ ನಮ್ಗೆ ಕೊಡ್ತವೆ. ಆನೆ ದಾಳಿ ತರದ ಹಾನಿ ಆದಾಗ ನಿಮ್ಗೆ ಪರಿಹಾರ ತಗೊಳೋದಕ್ಕೆ ನಿಮ್ಗೆ ಬೆಳೆ ವಿಮೆ ಎಲ್ಲ ಏನಾದ್ರು ಮಾಡಿಸ್ಕೊಂಡಿದ್ದೀರಾ? ಹೌದು, ಅವು ಬೆಳೆ ವಿಮೆ ಇರೋದ್ರಿಂದ ಏನ್ ತೊಂದ್ರೆ ಇಲ್ಲ. ಇವಾಗ ಅದ್ರ ಅಪ್ಲೈ ಮಾಡ್ಕೋತೀವಿ ಆಗುತ್ತೆ. ಅದು ಒಟ್ಟಿನಲ್ಲಿ ಕಾಡಿನ ಪ್ರದೇಶದಲ್ಲೆಲ್ಲ ಬ್ಯಾರಿಕೇಡ್ ಗಳನ್ನ ಅಳವಡಿಸಿದ್ದಾರೆ. ಆನೆಯ ಹಾವಳಿ ಮುಂಚೆಗಿಂತ ಈಗ ಕಡಿಮೆ ಆಗಿದೆ ಅಂತ ಅನಿಸ್ತಿದೆಯಾ ನಿಮ್ಗೆ? ಹೌದು, ಮುಂಚೆಗಿಂತ ತೀರಾ ಕಡಿಮೆ ಆಗಿದೆ, 90% ಕಡಿಮೆ ಆಗಿದೆ. ಈಗ 10% ಮಾತ್ರ ಎಲ್ಲಿ ಅಪರೂಪ ಅಪರೂಪ. ಅದನ್ನ ದಾಟ್ಕೊಂಡು ಕೆಲವು ಪುಂಡಾನೆಗಳು ಈ ಕಡೆ ಬಂದಾಗ ಸ್ವಲ್ಪ ಸಮಸ್ಯೆ ಇದೆ. ಈ 1.5 ಎಕರೆ ವಿವಿಧ ತರಕಾರಿಗಳನ್ನ ಹಾಕ್ತಾ ಇದ್ರೆ ಅದರಿಂದ ನೀವು ಸರಾಸರಿ ಎಷ್ಟು ಆದಾಯವನ್ನ ಗಳಿಸ್ತಾ ಇರಬಹುದು? ಸರಿಯಾದ ಸಮಯಕ್ಕೆ ರೇಟ್ ಸಿಕ್ಕದೇ ಆದ್ರೆ ಪ್ರತಿ ಎಕರೆಗೆ ಒಂದು ಎಲ್ಲ ತರಕಾರಿಯಿಂದ 1 ಲಕ್ಷ 1.5 ಲಕ್ಷ. ತರಕಾರಿ ಅಂದ್ರೆ ನಿಮ್ಗೆ 3 ತಿಂಗಳಿಗೆಲ್ಲ ಬೆಳೆ ಬಂದ್ಬಿಡುತ್ತೆ ಅಂದ್ರೆ ನಿಮ್ಗೆ 1 ವರ್ಷಕ್ಕೆ ಕಡಿಮೆ ಅಂದ್ರು 2 ಬೆಳೆನಾದ್ರೂ ಬೆಳಿಬಹುದು? 2 ಬೆಳೆ ಸರಾಸರಿ ಬೆಳಿಬಹುದು. ಅದ್ ತಪ್ಪಿದ್ರೆ ನಾವು ಶ್ರಮ ಮಾಡ್ತೀವಿ 3 ಬೆಳೆ ಬೇಕಾದ್ರೆ ಬೆಳಿಬಹುದು. 3 ಬೆಳೆಯಿಂದ ಸರಾಸರಿ 1.5-2 ಲಕ್ಷ ಆದಾಯ ಮಾಡಬಹುದು 1 ಎಕರೆ ಜಮೀನಿನಲ್ಲಿ. 2 ಲಕ್ಷ ರೂಪಾಯಿ ಆದಾಯ ಮಾಡಬಹುದು. 20 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಬೇರೆ ಬೇರೆ ಬೆಳೆಗಳನ್ನ ತರಕಾರಿ ಬೆಳೆಗಳನ್ನ ಬೆಳಿತೀನಿ, ಬಾಳೆ ಬೆಳಿತಾ ಇದ್ದೀನಿ ಅಂತ. ಇದಿಷ್ಟರಲ್ಲಿ ನೀವು ಕಂಡುಕೊಂಡಂತ ಒಂದ್ ಏನಾದ್ರು ನನಗೆ ತೃಪ್ತಿಯಪ್ಪ, ನನಗೆ ಇಷ್ಟರಲ್ಲಿ ಇಂಥದೊಂದು ಒಂದ್ ಸಾಧನೆ ನನಗೆ ಆಗಿದೆ ಕೃಷಿ ಮಾಡೋದ್ರಿಂದ ಅಂತ ಏನಾದ್ರು ಹೇಳ್ಕೊಳ್ಬಹುದಾ? ಅದೇ ಸರ್, ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಮೊದ್ಲೇ ಪೂರ್ ಕುಟುಂಬದಲ್ಲೇ ಬಂದಿದ್ದು. ಯಾವಾಗ ನಾವು ಕೃಷಿ ಮಾಡಕ್ಕೆ ಪ್ರಾರಂಭ ಆಗ್ತೊಟ್ಟಿಂದ ಅದರಲ್ಲಿ ನಾವು ಕೃಷಿ ಜಮೀನಿಗೆ ಬಂದ್ತೊಟ್ಟಿಂದ ಏನಂತ ಏನ್ ಸಮಸ್ಯೆ ಏನಿಲ್ಲ. ಈಗ ಆರೋಗ್ಯ ಚೆನ್ನಾಗಿದ್ದೀವಿ, ಮನೆ ಕಡೆ ಆರೋಗ್ಯ ಫೈನಾನ್ಸ್ ಅಲ್ಲೂ ಚೆನ್ನಾಗಿದ್ದೀವಿ, ಜೊತೆಗೆ ನಮ್ಮ ವ್ಯವಹಾರ ಚೆನ್ನಾಗೈತೆ. ಈಗ ಫೈನಾನ್ಸ್ ಅಲ್ಲಿ ಚೆನ್ನಾಗಿದ್ದೀನಿ ಅಂದ್ರೆ ನೀವು ಕೃಷಿ ಜಮೀನನ್ನ ಬೇರೆ ವಿಸ್ತರಣೆ ಮಾಡ್ಬೇಕು ಇಲ್ಲ ಬೇರೆ ಏನಾದ್ರು ನಾವು ಕೊಂಡ್ಕೋಬೇಕು ಈ ತರ ಏನು ಅನಿಸ್ಲಿಲ್ವಾ? ಇವಾಗ ಕೃಷಿ ಜಮೀನು ಕೊಂಡ್ಕೊಳ್ಳೋದ್ರೆ ಸುಲಭ ಅಲ್ಲ ಬಿಡಿ. ಇವಾಗ ಇವತ್ತಿನ ರೇಟಲ್ಲಿ ನಾವು ಅದನ್ನ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅವೆಲ್ಲ ಮಾಡ್ಬೇಕು ಅಂತಂದ್ರೆ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಭೂಮಿ ತೆಗೆದಷ್ಟು ಸುಲಭ ಅಲ್ಲ. ಹೌದು, ಅದರಿಂದ ಇನ್ನೂ ಸ್ವಲ್ಪ ಟೈಮ್ ಬೇಕು ಅದಕ್ಕೆ. ಒಟ್ಟಲೆ ನೆಮ್ಮದಿ ಕಾಣ್ಬೋದು ಇರೋದ್ರಲ್ಲಿ. ಒಟ್ಟಿನಲ್ಲಿ ಈ ಕೃಷಿಯಿಂದ ನಾನು ಬೇರೆ ಯಾವುದೇ ಉದ್ಯೋಗಗಳಿಗೆ ಕಡಿಮೆ ಇಲ್ದಂಗೆ ನಮ್ಮ ಸಂಸಾರವನ್ನ ಸರಿದೂಗಿಸ್ಕೊಂಡು ಖರ್ಚು ವೆಚ್ಚಗಳಿಗೆಲ್ಲ ಸರಿ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಿದೆ? ಹೌದು, ಅದೆಲ್ಲ ಏನ್ ತೊಂದರೆ ಏನಿಲ್ಲ. ಮನೆ ಫ್ಯಾಮಿಲಿ ಎಲ್ಲ ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಕೃಷಿಯಿಂದ. ನಿಮ್ಗೆ ತೃಪ್ತಿ ಇದೆಯಾ ಈ ಕೃಷಿ ಕೆಲಸ ಮಾಡ್ತಾ ಇರೋದು? ಹಾ, ಮಾಡ್ತದೆ. ತನಗೆ ತೃಪ್ತಿ ಅಂತ ಅವ್ನಿಗೆ ಬೇಕಾದಷ್ಟು ಆಸೆ ಇರ್ತದೆ, ಅದನ್ನೆಲ್ಲ ನಾವು ಬೆಳೆಸ್ಕೊಳಕಾಗ್ತದೆ. ಇರೋ ಜೀವನಕ್ಕೆ ಆಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ನಿಮಗೆ ಈಗ ಓದಿ ನನಗೆ ಕೇವಲ ಒಂದ್ ಎಕರೆ ಜಮೀನ್ ಇದೆ, ಎರಡ್ ಎಕರೆ ಜಮೀನ್ ಇದೆ, ಇದ್ರಿಂದ ಏನು ಮಾಡಕ್ ಆಗಲ್ಲ ಅನ್ಕೊಂಡಿರ್ತಕ್ಕಂತ ನಮ್ಮ ಯುವಕರಿಗೆ ಏನ್ ಕಿವಿ ಮಾತು ಹೇಳ್ತೀರಿ? ಏನಿಲ್ಲ ಸರ್, ಆರಾಮಾಗಿ ಅವ್ರು ಶ್ರಮ ವಹಿಸಿ ಮಾಡೋದಾದ್ರೆ ರೈತರ ಮಾಡಬಹುದು, ಏನ್ ತೊಂದ್ರೆ ಏನಿಲ್ಲ. ಜೀವನ ಸಾಕು, ಜೀವನಕ್ಕೆ ಏನ್ ತೊಂದ್ರೆ ಆಗಲ್ಲ. ಅವ್ರಿಗೆ ಯೋಜನಾ ಬದ್ಧವಾಗಿ ಮಾಡ್ಬೇಕು, ಕ್ರಮಬದ್ಧ ಯೋಜನೆ ಮಾಡಿಟ್ಕೊಂಡು ಅವ್ರ ಪ್ರೀ ಪ್ಲಾನ್ ಇಟ್ಕೊಂಡ್ ಮಾಡಿದ್ರೆ ಅವ್ರಿಗೇನ್ ಮೋಸ ಏನಿಲ್ಲ. ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಿ ಫೋನ್ ಮಾಡಿ ನಾನು ಹೌದು ಅಂಕಪ್ಪರ ಹತ್ರ ನಾನೇ ಮಾಹಿತಿಯನ್ನ ಪಡ್ಕೋಬೇಕು ಹೇಗೆ ಅವರು ಕೃಷಿ ಮಾಡ್ತಾರೆ ಅಂತ ನಮ್ಮ ಕೇಳುಗರು ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀರಾ? 73-38-62-94-28. ಇನ್ನೊಮ್ಮೆ ಹೇಳಿ. 73-38-62-94-28. ಮತ್ತೊಮ್ಮೆ ಹೇಳಿ ಅಂಕಪ್ಪನವ್ರೆ. 73-38-62-94-28. ಕೆಳಗರೆ ಇದು ಅಂಕಪ್ಪ ಅವರ ದೂರವಾಣಿ ಸಂಖ್ಯೆ. ಕೃಷಿ ಕೆಲಸದ ಸಂದರ್ಭವನ್ನ ಬಿಟ್ಟು ಬೇರೆ ಸಂದರ್ಭದಲ್ಲಿ ಅವರಿಗೆ ಕರೆ ಮಾಡಿ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಅವರಿಂದ ಪಡ್ಕೊಳ್ಬಹುದು. ಅಂಕಪ್ಪ ಅವರೇ, ಇದುವರೆಗೆ ನಮ್ಮ ಎಲ್ಲಾ ಕೆಳಗರ ಜೊತೆಗೆ ನಿಮ್ಮ ಕೃಷಿಯಲ್ಲಿ ನಡೆಸ್ತಾ ಇರತಕ್ಕಂತಹ ಚಟುವಟಿಕೆಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದು ಬಾಳೆ ಬೆಳೆ ಹಾಗೂ ನಿಮ್ಮ ತರಕಾರಿ ಬೆಳೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದೀರಿ. ನಮ್ಮ ಎಲ್ಲಾ ಕೆಳಗರ ಪರವಾಗಿ ನಿಮಗೆ ಧನ್ಯವಾದಗಳು ಅಂಕಪ್ಪ ಅವರು. ನಮಸ್ಕಾರ. ತುಂಬಾ ಧನ್ಯವಾದ. ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತೊರವಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಅಂಕಪ್ಪ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿಯಲ್ಲಿ ಅಧಿಕ ಉತ್ಪಾದನೆಗಾಗಿ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಡಾ ಎಂಪಿ ರಾಜಣ್ಣ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಪ್ರಪಂಚವಿದು, ಏನು ಧಾಳಾಧಾಳಿ, ಏನದ್ಭುತ ಪಾರಶಕ್ತಿ ನಿರ್ಘಾತ, ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ, ಹೀಗೆಂದಿದ್ದಾರೆ ಡಿವಿ ಗುಂಡಪ್ಪನವರು. ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಆವಿರ್ಭವಿಸಿದ ಜೀವಿಗಳು ಅಚರ ಎನಿಸಿರುವ ಸಸ್ಯಗಳು, ಆನಂತರ ಜಲಚರಗಳು, ಆಮೇಲೆ ಉಭಯಚರಗಳು, ಕೊನೆಗೆ ಭೂಚರಗಳು. ಭೂಚರ ಪ್ರಾಣಿಗಳಲ್ಲಿ ಇದುವರೆಗೆ ಹುಟ್ಟಿರುವ ಜೀವಿಗಳಲ್ಲಿ ವಿಕಾಸ ಸೋಪಾನದ ತುಟ್ಟ ತುದಿಯಲ್ಲಿ ತಾನು ಇರುವೆನೆಂದು ತಿಳಿದುಕೊಂಡಿರುವ ಮಾನವನೇ ಕೊನೆಯವನು. ವಿಕಾಸದ ಅಂತಿಮ ಲಕ್ಷ್ಯವಾಗಿ ಮಾನವ ಕೊನೆಯೋ ಅಲ್ಲವೋ ಗೊತ್ತಿಲ್ಲ. ಜಗತ್ತಿನ ವಿನಾಶದ ದೃಷ್ಟಿಯಿಂದ ಮಾನವನೇ ಸೃಷ್ಟಿಯನ್ನು ಕೊನೆಗಾಣಿಸುವವನಂತೆ ನಮಗೆ ತೋರ್ತಾ ಇದ್ದಾನೆ. ಯಾವುದು ಮೊದಲೋ ಅದಿಲ್ಲದೆ ಆನಂತರ ಬಂದದ್ದು ಉಳಿಯೋದಿಲ್ಲ. ಬೇರನ್ನ ಕತ್ತರಿಸಿದ್ರೆ ಮರ ಎಷ್ಟೇ ದೊಡ್ಡದಾದ್ರೂ ಒಣಗಿ ಉರುಳೋಗದು ಅನಿವಾರ್ಯ. ಹಾಗೆ ಈ ಸೃಷ್ಟಿಕ್ರಮದಲ್ಲೂ ಆದಿಜೀವಿಯಾದ ವೃಕ್ಷವನ್ನು ನಾಶ ಮಾಡಿ ಅನಂತರದ ಜೀವಿಗಳು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಿನಲ್ಲಿ ಎಲ್ಲಾ ಜೀವಿಗಳಿಗೆ ಆಹಾರ ಅತ್ಯಂತ ಅತ್ಯವಶ್ಯಕ. ಆಹಾರ ಎಲ್ಲ ಕೂಡ ಸಸ್ಯ ನಿರ್ಮಿತ. ಹಾಲು, ಮಾಂಸ, ಮೊಟ್ಟೆ ಇತ್ಯಾದಿ ಪ್ರಾಣಿಗಳಿಂದ ಬರುತ್ತಲ್ವೇ

ಮಂಗಳಾರತಿ ನಾಗಮಲೆ ರಾಯಂಗೆ ಹನುಮಲೆ ಅಪ್ಪನ್ ಬಾಳೆ ಸೀಬೆ ತೆಂಗು ನಿಂಬೆ ಮೀಸಲಿಡೋಣ ಬಾಳೆ ಸೀಬೆ ತೆಂಗು ನಿಂಬೆ ಮೀಸಲಿಡೋಣ ಚೆಲ್ಲೋಣ ಚೆಲ್ಲಾಡೋಣ ಮಾದಪ್ಪನ್ ಪಾದದ ಮ್ಯಾಲೆ ಮರುಗಮ್ಮಲ್ಲಿ ಜವನ ಚೆಲ್ಲೋ